हमने फसल बीमा योजना को अधिक प्रभावी बनाया, उसके दायरे में ज्यादा किसानों को लाए। ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ. ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ. ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ. ಎನ್ ಪಾಲಿಸಿ ಎನ್ ಕೈಯಲ್. ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ. ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ಸಿಂದಗಿ ತಾಲೂಕು ಚಟ್ರಕ್ಕಿ ಗ್ರಾಮದ ಯುವ ರೈತರಾದ ಪ್ರಭುಗೌಡ ಪಾಟೀಲ್ ಅವರೊಂದಿಗೆ ನೀರಿನ ಸಂರಕ್ಷಣೆ, ಒಣ ಬೇಸಾಯ ಕೃಷಿಯ ಅನುಭವ ಕುರಿತು ಸಂದರ್ಶನ. ಸಂದರ್ಶಕರು ಬಿವಿ ಶ್ರೀಧರ್. ಮಣ್ಣಿನ ಮಗ. ರೈತ ಬಾಂಧವರಿಗೆಲ್ಲ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಸಿಂದಗಿ ತಾಲೂಕು ಚಟ್ಟರ್ಗಿ ಗ್ರಾಮದ ಪ್ರಭುಗೌಡ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಒಬ್ಬ ಬಿಇ ಪದವೀಧರ, ಇನ್ಫಾರ್ಮೇಶನ್ ಸೈನ್ಸ್ ಅಲ್ಲಿ ಎಂಜಿನಿಯರಿಂಗ್ ಮಾಡಿದ್ದಾರೆ. ಸುಮಾರು 5-6 ವರ್ಷ ಹೊರದೇಶದಲ್ಲಿ ಕೆಲಸ ಮಾಡಿ ಇಲ್ಲಿ ಬಂದು ಕೃಷಿ ಮಾಡ್ತಿದ್ದಾರೆ. ಇವರ ಒಂದು ಕೃಷಿ ಅನುಭವವನ್ನು ತಿಳ್ಕೊಳ್ಳೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಪ್ರಭುಗೌಡ ಅವರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಪ್ರಭು ಅವರೇ, ನೀವು ಮೊದಲು ಕೆಲಸ ಮಾಡ್ತಿದ್ರಿ, ಎಲ್ಲೆಲ್ಲಿದ್ರಿ, ಏನ್ ಕೆಲಸ ಮಾಡಿದ್ರಿ? ಸರ್, ನಾನು ಮುಂಚೆ ಮೈಸೂರಲ್ಲಿ, ಬೆಂಗಳೂರಲ್ಲಿ ಮತ್ತೆ ಒಮಾನ್ ದೇಶದಲ್ಲಿ ಇದ್ದೆ ಸರ್. ಒಮಾನ್ ದೇಶದಲ್ಲಿ ಒಂದು 4 ವರ್ಷ ಕೆಲಸ ಮಾಡಿದ್ದೀನಿ. ಮಿಕ್ಕಿದ ವರ್ಷ ಎಲ್ಲ ಬೆಂಗಳೂರಲ್ಲಿ ಮತ್ತೆ ಮೈಸೂರಲ್ಲಿದ್ದೆ ಸರ್. ವಿಪ್ರೋದಲ್ಲಿ, ಬೆಂಗಳೂರಲ್ಲಿ ಒಂದು DGM2M ಅಂತೇಳಿ US ಬೇಸ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ಅದಾದಮೇಲೆ ನಾನು ಮಸ್ಕತ್ತಲ್ಲಿದ್ದೆ ಸರ್. ಮಸ್ಕತ್ತಿಂದ 5 ವರ್ಷ ಆಯ್ತು ನಾನು ಇಲ್ಲಿ ಬಂದು. ಇಲ್ಲಿ ನಮ್ಮದು 40 ಎಕರೆ ಜಮೀನಿದೆ ಸರ್. ಇದು ಮುಂಚೆ ಎಲ್ಲ ಒಣ ಬೇಸಾಯ ಇತ್ತು. ಹಂತ ಹಂತವಾಗಿ ಅದ್ರ ನೀರಾವರಿ ಮಾಡಿಕೊಂಡು ಇಲ್ಲಿ ವ್ಯವಸಾಯ ಮಾಡ್ತಿದ್ದೇನೆ ಸರ್. ಕೃಷಿ ಮಾಡಬೇಕು ಅಂತ ಆಲೋಚನೆ ಬಂದಿದೆ ಹೇಗೆ? ಸರ್, ನಮ್ಮದು ಮೂಲತಃ ಕೃಷಿ ಪರಂಪರೆಯುಳ್ಳ ಒಂದು ಪರಿವಾರ. ಮುಂಚೆಯಿಂದ ನಂಗೆ ಹೊಲಕ್ಕೆ ಎಲ್ಲ ಬರ್ತಾ ಇದ್ದೆ ಸರ್, ಜಮೀನಿಗೆ ಬರ್ತಾ ಇದ್ದೆ. ನಾವು ಉಪ್ಪರಿ ಕೂಡ ಭಾಳ ಹುಚ್ಚು, ಅದೇ ನಮ್ಮದು ಬ್ಲಡಲ್ಲಿ ಬಂದಿತ್ತೇನೋ. ನನಗೂ ಮಾಡಬೇಕಂತ ಜಮೀನು ಸಾಕಷ್ಟು ಇದೆಯಲ್ಲ ಸರ್. ಇದರಲ್ಲೇ ನಾನು ಎಕರೆಗೆ ಒಂದು 20-30 ಸಾವಿರ ನಾನು ಗಳಿಸುವಷ್ಟು ಇಲ್ಲಿ ಕೆಲಸ ಮಾಡಿದ್ರೆ 40 ಎಕರೆ ಜಮೀನಿಂದ ವರ್ಷಕ್ಕೆ ಒಂದು 8-10 ಲಕ್ಷ ನಾನು ಲಾಭ ಮಾಡಿಕೊಂಡ್ರು ಕೂಡ ಭಾಳ ಚೆನ್ನಾಗಿ ಬದುಕಿ ಬಾಳ್ಬೋದು ಅಂತೇಳಿ ಒಂದು ಲೆಕ್ಕಾಚಾರ ಇಟ್ಕೊಂಡು ಇಲ್ಲಿ ಬಂದು ವ್ಯವಸಾಯ ಮಾಡ್ತಾ ಇದ್ದೀನಿ ಸರ್. ನಮ್ಮೂರಲ್ಲಿ ಕೂಡ ಸಾಕಷ್ಟು ಜನ ವ್ಯವಸಾಯ ಮಾಡ್ತಾರೆ. ಭಾಳ ಒಳ್ಳೆ ಅದ್ಭುತ ರೈತರದ ಸರ್, ಅವರೇ ಎಲ್ಲ ಮೂಲ ಪ್ರೇರಣೆ. ಸೊ ಅವರು ಒಂದು ಒಳ್ಳೆ ಗೈಡೆನ್ಸಿಂದ ಮತ್ತು ನನ್ನ ಇಚ್ಛಾಶಕ್ತಿಯಿಂದ ನಾನು ಬಂದು ಮಾಡ್ತಾ ಇದ್ದೀನಿ ಸರ್. ನಿಮ್ಮಂಥ ವಿದ್ಯಾವಂತ ಯುವಕರು ಏನಿದ್ದಾರೆ, ಅವರು ಕೃಷಿ ಮಾಡಬೇಕು. ಈ ಒಂದು 40 ಎಕರೆ ಭೂಮಿನ ಇದು ಒಣ ಬೇಸಾಯ ಇತ್ತು ಮೊದಲು, ಹೇಗೆ ಅಭಿವೃದ್ಧಿ ಮಾಡಿರ? ಸರ್, ಇಲ್ಲಿ ಮುಂಚೆ ಇದು ಭಾಳ ಇಂಟೀರಿಯರ್ ಪ್ರದೇಶ, ಭಾಳ ಅರಣ್ಯ. ಅಂದರೆ ಏನು ವ್ಯವಸ್ಥೆ ಇರಲಿಲ್ಲ, ದಾರಿಗೆ ಸರಿಯಾಗಿರಲಿಲ್ಲ, ಆಮೇಲೆ ನೀರಿನ ವ್ಯವಸ್ಥೆ ಇರಲಿಲ್ಲ, ಕರೆಂಟ್ ಇರಲಿಲ್ಲ. ಸೊ ಇವೆಲ್ಲ ಮೂಲಭೂತ ಅವಶ್ಯಕತೆಗಳು ಏನೂ ಇಲ್ಲದೆ ಇರುವಂಥ ಜಾಗದಲ್ಲಿ ನಾನು ಮಾಡ್ತಾ ಇದ್ದೀನಿ ಸರ್. ಫಸ್ಟಿಗೆ ಯಾವುದೇ ಕೆಲಸ ಮಾಡಬೇಕಾದ್ರೂ ಕನೆಕ್ಟಿವಿಟಿ ಭಾಳ ಮುಖ್ಯ ಅಂತೇಳಿ ಒಂದು ನಮ್ಮ ಜಮೀನಲ್ಲಿ ಸ್ವಲ್ಪ ರೋಡೆಲ್ಲ ಮಾಡ್ಕೊಂಡಿನಿ ಸರ್. ಯಾವ ಥರ ಅಂದರೆ, ಆಮೇಲೆ ಇನ್ನೂ ಮುಖ್ಯವೇ ಸರ್, ಇಲ್ಲಿ ಬೇಸಿಕ್ ನಮ್ಮ ಜಮೀನಲ್ಲಿ ಸರ್ ಕ್ಯಾಚ್ಮೆಂಟ್ ಏರಿಯಾ ಭಾಳ ರೇನ್ ವಾಟರ್. ನನಗೆ ಮಳೆ ನೀರು, ಗಿಡ ಮತ್ತು ಭೂಮಿ ಮಣ್ಣಿನ ಮೇಲೆ ಭಾಳ ಹಂಬಲ. ಎಷ್ಟು ಸಾಧ್ಯ ಆದ ಎಷ್ಟು ಮೂಲಭೂತ ಅದನ್ನು ಬಳಸ್ಕೋಬೇಕು ಅನ್ನೋ ಒಂದು ಹಂಬಲದಿಂದ 1-2 ಎಕರೆ ದೊಡ್ಡ ಪ್ರಮಾಣದ ಕೆರೆ ಮಾಡೀನಿ ಸರ್. ಎಷ್ಟೇ ಮಳೆ ಬಂದರೂ, ಎಷ್ಟೇ ಬರ ಇದ್ರೂ ಕೂಡ ಒಂದವ್ರ ಮಳೆ ಬಂದೇ ಬರುತ್ತೆ. ಆ ಮಳೆ ನೀರನ್ನ ಹಿಡ್ಕೋಬೇಕಂತೇಳಿ ಒಂದು ಬೊಗ್ಸೆ ರೆಡಿ ಮಾಡೀನಿ ಸರ್, 1-2 ಎಕರೆದ್ದು. ಅದು ಆ ಕೆರೆ ಮಣ್ಣನ್ನ ಎತ್ತಿ ಒಡ್ಡು ಮಾಡ್ಕೊಂಡಿನಿ ಸರ್. ಆ ಒಡ್ ಮೇಲೆ ರಸ್ತೆ ಮಾಡ್ಕೊಂಡಿದ್ದೀನಿ. ಆ ರಸ್ತೆ ತಳಗಡೆ ಸರ್ ಒಂದು ದೊಡ್ಡದು ಚೇಂಬರ್ ಸಿಸ್ಟಮ್ ಮಾಡೀನಿ ಸರ್. ಚೇಂಬರ್ ಅಂದರೆ ನೀವು ಎಕ್ಸಸ್ ವಾಟರ್ ಹೊರಗಡೆ ಹೋಗುವಂತರ. ಸೊ ಈತಿ ಒಂದು ರೋಡ್ ಕನೆಕ್ಟಿವಿಟಿ ಮತ್ತು ಕೆರೆ ನೀರು, ಮಳೆ ನೀರು, ಹಾರ್ವೆಸ್ಟಿಂಗು, ಹೊಲ ಎಲ್ಲ ಲೆವೆಲ್ ಇದೆ ಸರ್. ಸೊ ಕೆರೆ ತುಂಬಿದ್ರೆ ಮಿಕ್ಕಿದೆ ಇಂಜೆ ಎಷ್ಟು ಬರುತ್ತಲ್ಲ, ಒಂದು ಹಂತದಲ್ಲಿ ಒಂದು ಹೊಲದಲ್ಲಿ ನಿಂದಿರುತ್ತೆ, ಮತ್ತು 1-10 ಎಕರೆ ಸರ್, 1-10 ಎಕರೆ. ಹೀಗೆ ಹಂತ ಹಂತವಾಗಿ ಎಲ್ಲ ಹೊಲನೂ ಇಟ್ ಲುಕ್ಸ್ ಲೈಕ್ ಎ ಲೇಕ್ ಓನ್ಲಿ. ನೋಡಿ ಸರ್ ಹೆಂಗಿದೆ ಜಮೀನೆಲ್ಲ. ಸೊ ವಾಟರ್ ಹಾರ್ವೆಸ್ಟಿಂಗ್ ಆಯಿತು, ಸಾಯಿಲ್ ಎರೋಷನ್ನು ಸೊ ಕಂಪ್ಲೀಟ್ ಸ್ಟಾಪ್ ಇದೆ ಸರ್. ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಾಲಜಿ ಭಾಳ ಚೆನ್ನಾಗಿ ಬಳಸ್ಕೊಂಡಿದ್ದೀನಿ ಸರ್ ನಾನು. ಆಮೇಲೆ ಕರೆಂಟ್ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಇಡೀ ಜಮೀನಲ್ಲಿ ಒಂದೇ ಬೋರ್ ಹಾಕಿದ್ದೀನಿ ಸರ್. ಭಾಳ ಬೋರ್ ಹಾಕಿ ನಾನು ವ್ಯವಸಾಯ ಮಾಡ್ಬೇಕನ್ನೋನಲ್ಲ. ಆಮೇಲೆ ಅಲ್ಲಿ ಹಳ್ಳದಿಂದ ಒಂದು ಪೈಪ್ ಲೈನ್ ಮಾಡ್ಕೊಂಡಿನಿ ಸರ್. ಅಲ್ಲಿ ನೀರು ಬಂದರೆ ನೀರು ಬಳಸ್ಕೋತೀನಿ ನಾನು ಒಣ ಜಮೀನಿಗೆ. ಇಷ್ಟು ಬಿಟ್ಟರೆ ಒಂದು ಹೈ ಡೆನ್ಸಿಟಿ ಎಲ್ಲ ಮ್ಯಾಂಗೋ ಮಾಡಿದ್ದೀನಿ. ಒಂದು 2 ಎಕರೆ ಬಾಳೆ ಇತ್ತು, ಅದು ಒಂದು 4 ವರ್ಷ ಚೆನ್ನಾಗಿ ಬಂದು ಸರ್. ಈಗ ತೆಗಿತಾ ಇದ್ದೀನಿ. ಸೊ ಒಡ್ಡಿಗೆಲ್ಲ ಗಿಡಗಳು ಹಚ್ಚಿದ್ದೀನಿ ಸರ್. ಇಷ್ಟು ಹಂತ ಹಂತವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಈಗ ಒಂದು ಕೆರೆ ಥರ ಮಾಡಿದ್ದೀನಿ ಮಳೆ ನೀರು ಕೊಯ್ಲು ಮಾಡಲಿಕ್ಕೆ ಅಂತ ಹೇಳಿದ್ರೆ ಅಲ್ಲಿ ನೀರೆಂದಾದರೂ ತುಂಬಿದೆಯಾ? ಹೌದು ಸರ್, ಈ ಭಾಗದಲ್ಲಿ ಮಳೆ ಭಾಳ ಕಮ್ಮಿ ಸರ್. ನಾ ಏನು ಫಸ್ಟ್ ನಾನು ಅದು ಹೊಂಡ ಕೆರೆ ಮಾಡುವಾಗ ಏನು ತುಂಬಿತ್ತಲ್ಲ ಸರ್, ಅದು ತುಂಬಿದ ಮೇಲೆ ಮತ್ತೆ ತುಂಬೇ ಇಲ್ಲ. ಅದು ಅಂದರೆ ಮೇಲೆ ಇರೋರೆಲ್ಲ ಸ್ವಲ್ಪ ಜಾಸ್ತಿ ಅವರು ಅವೇರ್ನೆಸ್ ಬಂದು ಅವರು ಸಾಕಷ್ಟು ಒಡ್ಡು ಕೆರೆಗಳನ್ನೆಲ್ಲ ಮಾಡ್ಕೊಂಡ್ರೆ ಸರ್. ಮತ್ತು ಫಸ್ಟ್ ಆಫ್ ಆಲ್ ಜಾಸ್ತಿ ಮಳೆ ಬಂದೇ ಇಲ್ಲ ಸರ್ ಈ ಏರಿಯಾದಲ್ಲಿ. ಮಳೆ ಬಂದರೆ ಚೆನ್ನಾಗಿ ತುಂಬುತ್ತೆ ಸರ್. ಅದು ಭಾಳ ದೊಡ್ಡ ಕೆರೆ, 3 ಕೋಟಿ ಲೀಟರ್ ನೀರು ಹಿಡಿಯುವಂಥ ಕೆಪಾಸಿಟಿ ಉಳ್ಳ ಕೆರೆ ಸರ್ ಅದು. ಆದರೆ ಇಮಿಡಿಯೇಟಿಗೆ ಒಂದು ಮತ್ತೊಂದು ಹೊಲ ಸರ್, ಅದನ್ನು ಕೆರೆ ಆಗ್ತಾರೆ. ಇನ್ನೊಂದು 10 ಎಕರೆ ಕೆರೆ, ಮತ್ತೊಂದು 10 ಎಕರೆ ಕೆರೆ. ಅದಾದಮೇಲೆ ಸರ್ ಲಾಸ್ಟಿಗೆ ಅಲ್ಲಿ ಏನು ಒಂದು ಇದು ಹರಿದೆ ಸರ್, ಅಲ್ಲಿ ಹರಿ ಕೂಡ ಒಂದು ಚೆಕ್ ಡ್ಯಾಮ್ ಥರ ಕಟ್ಟಿದ್ದೀನಿ. ಅಲ್ಲಿ ಕೂಡ ನೀರು ಹೊರಗಡೆ ಹೋಗ್ಬೇಕಾದ್ರೆ ಭಾಳ ನಿಂತು ತೆರೆದು ಹೋಗುತ್ತೆ. ಸೊ ಇಷ್ಟೆಲ್ಲ ತುಂಬಿ ಹೋಗ್ಬೇಕು, ಭಾಳ ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ಬೇಕು ಸರ್. ಅಂದರೆ ಹೋಗುತ್ತಿಲ್ಲ ಅಂದರೆ ಭಾಳ ಕಷ್ಟ, ತೆಳಗಡೆ ನೀರೇ ಹೋಗಲ್ಲ. ಅಂದರೆ ಎಲ್ಲ ತಯಾರಿ ಮಾಡ್ಕೊಂಡಿರಾ, ಮಳೆ ಒಂದು ಮಾತ್ರ ನಿರೀಕ್ಷೆ ಮಾಡ್ತಿದ್ದೀರಿ? ಮಳೆ ಚೆನ್ನಾಗಾದ್ರೆ ಸರ್ ಭಾಳ ಚೆನ್ನಾಗಿ ಹಾರ್ವೆಸ್ಟಿಂಗ್ ಆಗುತ್ತೆ. ಸುತ್ತಮುತ್ತ ಒಂದು 7 ಕಿಲೋಮೀಟರ್ವರೆಗೆ ನಮ್ಮ ಜಮೀನಿಂದ ಅನುಕೂಲ ಆಗುತ್ತೆ ಸರ್ ಎಲ್ಲ ರೈತರಿಗೆ. ಇದು ಭಾಳ ತಗ್ಗು ಪ್ರದೇಶ ಇದು. ಸೊ ಅದರಿಂದನೇ ನಮ್ಮದು ಜಮೀನು ಚೆನ್ನಾಗಿದೆ ಸರ್. ಮಿಕ್ಕಿದೆಲ್ಲ ರೈತರು ಭಾಳ ಮಳೆ ಬಂದು ನೀರು ನಿಂತೋದ್ರೆ ಅವ್ರಿಗೆಲ್ಲ ನೀರು ರೀಚಾರ್ಜ್ ಆಗಿ ಆಟೋಮೆಟಿಕ್ ಎಲ್ಲ ಬೋರನ್ನ ಆಗಿ ಅವ್ರ ಜೀವನ ಮಟ್ಟನೂ ಸುಧಾರಣೆ ಆಗುತ್ತೆ ಸರ್. ಅಷ್ಟು ಮಟ್ಟಿಗೆ ಇಲ್ಲಿ ಒಳ್ಳೆ ಕೆಲಸಗಳಾಗಿದೆ ನಮ್ಮ ಜಮೀನಲ್ಲಿ. ಅಂದರೆ ಸದ್ಯದ ಮಟ್ಟಿಗೆ ಒಂದು ಒಳ್ಳೆ ಮಳೆ ಆಗಬೇಕಷ್ಟೇ? ಹೌದು ಸರ್, ಒಳ್ಳೆ ಮಳೆಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಈಗ ಕಳೆದ 5 ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಾ, ಈ 40 ಎಕರೆ ಭೂಮಿನಲ್ಲಿ ಏನೇನು ಬೆಳೆದಿದ್ದೀರಾ? ಹಾಂ ಸರ್, ಇಲ್ಲಿ 40 ಎಕರೆ ಸರ್ ಯಾರೂ ನಂಗೆ ಸಪೋರ್ಟಿಗಿಲ್ಲ ಸರ್. ನಾನು ಒಬ್ಬನೇ ಏನೇ ಮಾಡಬೇಕಾದ್ರು ನಾನು ಕಲಿತೆ ಮಾಡಬೇಕು, ಬೇರೆ ಎಲ್ಲ ಹಿರಿಯರಿಂದ ಏನಾದರೂ ಕೇಳಿ ಮಾಡಿ ನಾನು ಇಲ್ಲಿ ವ್ಯವಸಾಯ ಮಾಡಬೇಕು. ಸೊ ಪಾರಂಪರಿಕವಾಗಿ ಏನು ಬೆಳೆಗಳಿದೆ ಸರ್, ಈ ಭಾಗದಲ್ಲಿ ಬೆಳೀತಾರಲ್ಲ, ತೊಗರಿ ಬೆಳಿತೀನಿ ಸರ್, ಕಡಲೆ ಬೆಳಿತೀನಿ, ಅಶ್ವಗಂಧ ಕೂಡ ಬೆಳೆದಿದ್ದೆ ನಾನು, ಆಮೇಲೆ ಸಿರಿಧಾನ್ಯಗಳನ್ನೆಲ್ಲ ಬೆಳಿತೀನಿ, ಸಜ್ಜೆ ಬೆಳೆದೀನಿ, ಆಮೇಲೆ ಫಾಕ್ಸ್ಟೈಲ್ ಎಲ್ಲ ಬೆಳೆದೀನಿ, ಅಜವಾನ ಬೆಳೆದೀನಿ, ಸೂರ್ಯಪಾನ ಬೆಳೆದೀನಿ, ಸಾಕಷ್ಟು ಎಲ್ಲ ಏನು ಟ್ರೆಡಿಷನಲ್ ಕ್ರಾಪ್ಸ್ ಎಲ್ಲ ಬೆಳೀತಾ ಇದ್ದೀನಿ ಸರ್. ಕಮರ್ಷಿಯಲ್ ಕ್ರಾಪ್ ಅಂತೇಳಿ ಬಾಳೆ ಒಂದೇ ಇತ್ತು ಸರ್, ಮೆಣಸಿಕೆ ಒಂದು ಬೆಳೆದಿದ್ದೀನಿ, ಮ್ಯಾಂಗೋ ಹೈ ಡೆನ್ಸಿಟಿ ಮ್ಯಾಂಗೋ ಇದೆ. ಎಲ್ಲ ಒಡ್ಡಿಗಳಿಗೆಲ್ಲ ಒಂದು 50 ಕ್ಯಾಶು ಗಿಡ ಇದೆ ಸರ್, ಒಂದು 50 ಹುಣಸೆ ಹಣ್ಣು ಗಿಡ ಇದೆ ಸರ್, ಒಂದು 8 ನೀಲ್ಹಣ್ಣು ಗಿಡ ಇದಾವೆ, ಬೆಟ್ಟ ನಿಲ್ಲಕಾಯಿ ಇದೆ, ಅಂಜೂರ ಇದೆ, ತೆಂಗುಗಳಿದೆ. ಸೊ ಎಲ್ಲ ಗಿಡ ಗಂಟೆಗಳನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಸುತ್ತ ಅಂತೂ ಬೇವಿನ ಗಿಡ, ಸಾಕಷ್ಟು ಬೇವಿನ ಗಿಡ ಇದಾವೆ ನಮ್ಮ ಮುಂದಲ್ಲಿ. ಸದ್ಯಕ್ಕೆ ಏನು ಬೆಳೆದಿರಿ ಈ ವರ್ಷ ಸರ್? ಬರಗಾಲ ಇಲ್ಲಂದ್ರೆ ಏನು ಸ್ವಲ್ಪ ಮಳೆ ಇಲ್ಲ ಸರ್, ಟು ಬಿ ಫ್ರ್ಯಾಂಕ್ ಏನೇನು ಮಳೆ ಇಲ್ಲ. ಈ ವರ್ಷ ಭಾಳ ಫೇಲ್ಯೂರ್ ಆಗಿದೆ ಸರ್, ಏನೇನು ಇಲ್ಲ, ಕಂಪ್ಲೀಟ್ ಸ್ಟಾಪ್. 5-6 ಹಿಂಗೆ ಬೇರೆ ಬೇರೆ ಕಡಲೆ 1-3 ಕ್ವಿಂಟಲ್ ಆಗಿದೆ, ಜೋಳ 1-4-5 ಕ್ವಿಂಟಲ್ ಆಗಿದೆ, ತೊಗರಿ 1-5 ಕ್ವಿಂಟಲ್ ಆಗಿದೆ ಸರ್, ಮೆಣಸಿನ್ಕಾಯಿ ಆಗಿದೆ ಅದನ್ನು ಫ್ಲಾಪ್ ಆಯಿತು, ಮೆಕ್ಕೆಜೋಳ ಹಾಕಿದ್ದೆ ಅದನ್ನು ಫ್ಲಾಪ್ ಆಯಿತು. ಸೊ ಎಲ್ಲನೂ ಫ್ಲಾಪ್ ಸರ್. ಬಾಳೆ ಇತ್ತು, ಬಾಳೆಹಣ್ಣು ಕೂಡ ಹೋಯಿತು, ಮ್ಯಾಂಗೋ ಇಟ್ಕೊಂಡ್ಕೊತೀನಿ ಅಷ್ಟೇ ಸರ್. ಈಗ ಈ ನಮ್ಮ ಏನು ಕೃಷಿ ಬೆಳೆಗಳಿಗೆ ಅದಕ್ಕೆಲ್ಲ ಏನೇನು ಬಳಸ್ತೀರಾ? ಕೀಟನಾಶಕ ಇರ್ಬೋದು ಇಲ್ಲ ರಾಸಾಯನಿಕ ಗೊಬ್ಬರ ಅದೆಲ್ಲ ಏನು ಮಾಡ್ತೀರಾ? ಸರ್, ನಾನು ಮುಂಚೆ ಹೇಳಿದೆ, ನಾನು ಸ್ವಲ್ಪ ನಿಸರ್ಗ ಪ್ರೇಮಿ ಅಂತ. ಎಷ್ಟು ಸಾಧ್ಯ ಅಷ್ಟೇ ಅದನ್ನು ನಾನು ಬದುಕಬೇಕು, ನನ್ನ ಜೊತೆಯಲ್ಲಿ ಪ್ರಕೃತಿನೂ ಬದುಕಬೇಕು ಸರ್. ಎರೆಹುಳ ತೊಟ್ಟಿ ಮಾಡಿದ್ದೀನಿ, ಎರೆಹುಳ ನೋಡಿ ಸರ್, ಇದು ಎರೆಹುಳ, ಇದನ್ನು ಸೋಸಿ ಇದನ್ನು ಬಿತ್ತೋಣಕ್ಕೆ ಬಳಸ್ತಾ ಇದ್ದೀನಿ. ಆಮೇಲೆ ಅಲ್ಲಿ ಬಯೋಡೈಸ್ಟರ್ ಸರ್, ಅದನ್ನು ಸ್ವಲ್ಪ ಸ್ಪ್ರೇ ಮಾಡ್ತೀನಿ ಎಲ್ಲಾನು. ಒಂದು ಸಣ್ಣ ಟ್ಯಾಕ್ಟರ್ ತೊಗೊಂಡಿದ್ದೀನಿ ಸರ್, ಅದಕ್ಕೆ ಸ್ಪ್ರೇಯರ್ ಇದೆ, ಅದನ್ನು ಸ್ಪ್ರೇ ಮಾಡ್ತೀನಿ. ಬಿತ್ತುವಾಗ ಇದನ್ನು ಈ ಗೊಬ್ಬರ ಬಳಸ್ತೀನಿ. ಆಮೇಲೆ ನೀರು ಬಳಸ್ತೀನಿ ಸರ್. ಇಷ್ಟು ಬಿಟ್ಟರೆ ಏನು ಗೋಕೃಪ ಅಂತ ಎಲ್ಲ ಬಳಸ್ತಾ ಇದ್ದೆ. ನಂದೊಂದು ಆಕಳ ಇದೆ ಸರ್, ಬಟ್ ಬೇರೆಯವರು ಬಳಸ್ತಾ ಇದಾರೆ ಅದನ್ನು, ನಂಗೆ ಒಬ್ಬನಿಗೆ ಇದೆಲ್ಲ ಮೇಂಟೈನ್ ಮಾಡೋದಾಗಲ್ಲ ಅಂತೇಳಿ. ಸೊ ಈ ಥರ ಮಾಡ್ತಾ ಇದ್ದೀನಿ ಸರ್ ವ್ಯವಸ್ಥೆ. ಅಂದರೆ ಈ ಒಂದು 40 ಎಕರೆನೂ ನೀವು ಒಬ್ಬರೇ ಮಾಡ್ತೀರಾ? ಹೌದು ಸರ್, ಒಬ್ಬರೇ ಮಾಡ್ತಾ ಇದ್ದೀನಿ. 1 ಇಂಚು ಕೂಡ ಖಾಲಿ ಬಿಡೋಲ್ಲ ಸರ್, ಎಲ್ಲನೂ ಬಳಸ್ಕೊಂಡು ನಾನು ವ್ಯವಸಾಯ ಮಾಡ್ತೀನಿ. ಕಸ ತೆಗೆಯೋದಾಯಿತು, ಬಿತ್ತಣಿಕೆ ಆಯಿತು, ಮತ್ತು ಆಮೇಲೆ ಅದರಲ್ಲಿ ಹರಗೋದು, ಎಣ್ಣೆ ಹೊಡೆಯೋದು, ಸೊ ಎಲ್ಲನೂ ಹಾರ್ವೆಸ್ಟಿಂಗ್ ಮಾಡೋದು, ರಾಶಿ ಮಾಡೋದು ನಾನು ಒಬ್ಬರೇ ಮಾಡ್ತೀನಿ ಸರ್. ಎಲ್ಲ ಬೇರೆ ಬೇರೆ ಆಳು ತರಿಸ್ಕೊಂಡು ಮಾಡ್ತೀನಿ ಸರ್. ಕೃಷಿಗೆ ಮಂದಿ ಬೇಕು, ಸೊ ಅದಿಲ್ಲದೆ ಹೇಗೆ ಇವೆಲ್ಲ ನಡ್ಸ್ಕೊಂಡು ಹೋಗ್ತೀರಿ? ಹೌದು ಸರ್, ಕೃಷಿಗೆ ಜನ ಬೇಕು ಸರ್, ಭಾಳ ಜನ ಬೇಕು. ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇಸ್ಪರ್ ಸಿಗ್ತಾರೆ ಸರ್ ಜನ, ಲೇಬರ್ ಪೇಮೆಂಟ್ ಭಾಳ ಜಾಸ್ತಿ ಸರ್ ಇಲ್ಲಿ. ಬಟ್ ನಮಗೆ ಜಾಸ್ತಿ ಜಮೀನಿಂದ ಜಾಸ್ತಿ ಜನ ಬೇಕು. ಒಂದು ಸಲ ಕಾಲ್ ಮಾಡಿದ್ರೆ ಒಂದು ಗ್ರೂಪ್ ಮೆಂಬರ್ ಬಂದ್ಬಿಡ್ತಾರೆ, ಬಂದೆಲ್ಲ ಕೆಲಸ ಮಾಡಿಬಿಟ್ಟು ಹೋಗ್ತಾರೆ ಸರ್. ಸೊ ಸಹಜವಾಗಿ ಎಲ್ಲ ಕಡೆ ಇರುವಂಥ ಸಮಸ್ಯೆ ಇಲ್ಲಿದೆ, ಬಟ್ ಮಾಡ್ತಾ ಇದೀವಿ ಸರ್. ಏನು ಸಮಸ್ಯೆ, ತೀರಾ ಸಮಸ್ಯೆ ಅಂತ ಏನಿಲ್ಲ. ಈ 40 ಎಕರೆನಲ್ಲಿ ನೀರಾವರಿ ಎಷ್ಟು ಮಾಡ್ಕೊಂಡಿರಿ? ಅದೇ ಸರ್, ಈಗ ನಾನು ಒಂದು 5 ಇಂಚ್ ಪೈಪ್ ಲೈನ್ ಮಾಡೀನಿ ಸರ್ ಹಳ್ಳದಿಂದ. ಆ ಹಳ್ಳಕ್ಕೆ ಕೆನಲ್ ನೀರು ಬಿಟ್ಟರೆ ನನಗೆ ಎಷ್ಟು ನೀರು ಸಿಗುತ್ತೆ ಅಂದ್ರೆ ಅದು ಕೆನಲ್ ಮ್ಯಾಗ ಬಿಟ್ಟಿರ್ತೀನಿ ಡಿಪೆಂಡೆನ್ಸ್. ಒಣ ಬೇಸಾಯ ಮಾಡಿರ್ತೀನಿ ಸರ್ ಯೂಸ್ವಲಿ, ನೀರಿದ್ರೆ ಬಿಟ್ಟಿರ್ತೀನಿ, ಇಲ್ಲಾಂದ್ರೆ ಇದು 1-4 ಎಕರೆ ನೀರಾವರಿ ಮಾಡಬಹುದು ನಮ್ಮ ಬೋರಿಂದ. ಈ ಕೆನಲ್ ಇಂದ ಈಗಲೂ ನೀರು ಸಿಗತ್ತಾ? ಕೆನಲ್ ಇಂದ ಬರುತ್ತೆ ಸರ್, ಭಾಳ ಕಮ್ಮಿ ಸರ್, ಬಟ್ ಬಿಟ್ಟರೆ ನೀರು ಚೆನ್ನಾಗಿ ಬರುತ್ತೆ ಸರ್. ಅದು ಪೈಪ್ಲೈನಿಂದ ಬಳಸ್ಕೊಂಡು ನಾನು ನೀರು ಬಿಡ್ತೀನಿ ಸರ್. ಇಲ್ಲಿ ಭಾಳ ಕಮ್ಮಿ ನೀರಾವರಿ ಮೇಡಮ್, ಭಾಳ ಡಿಪೆಂಡೆಂಟ್ ಇಲ್ಲ ಸರ್ ನಾನು, ಯಾಕಂದ್ರೆ ಕಮರ್ಷಿಯಲ್ ಕ್ರಾಪ್ ಯಾವುದೂ ಇಲ್ಲ. ಕೆನಲ್ ಪೈಪ್ಲೈನ್ ಮಾಡಿದ್ದೀನಿ, ಅದಕ್ಕೋಸ್ಕರ ಏನೋ ಅಲ್ಲಿ ನೀರು ಹರಿತಾ ಇರುತ್ತೆ, ಇಲ್ಲಿ ಯಾವುದೋ ಒಂದು ಮಳೆ ಆಗಿಲ್ಲ, ಕ್ರಾಪ್ ಚೆನ್ನಾಗಿ ಬಂದಿದೆ, ಒಂದು ನೀರು ಕೊಟ್ಟರೆ ಇನ್ನೂ ಚೆನ್ನಾಗಿ ಬರ್ಬೋದೇನೋ, ಆ ಟೈಮಲ್ಲಿ ನೀರು ಬಿಡ್ತೀನಿ ಸರ್. ಈಗ ಸದ್ಯಕ್ಕೆ ನೋಡಿದ್ರೆ ನೀವು ಸುಮಾರು 1 ಎಕರೆಯಲ್ಲಿ ಮಾವು ಹಾಕಿದ್ದೀರಿ, ಇದು ಎಷ್ಟು ಸಸಿ ಇದೆ ಸರ್? ಇದು ಹೈ ಡೆನ್ಸಿಟಿ ಮ್ಯಾಂಗೋ ಪ್ಲಾಂಟೇಷನ್ ಮಾಡಿದ್ದೀನಿ, ಕೇಸರ್ ವೆರೈಟಿ ಸರ್. ಇಲ್ಲಿ ಕೇಸರ್ ಚೆನ್ನಾಗಿ ಬರ್ತೀವಿ ಈ ಜಮೀನಲ್ಲಿ, ಈ ವಾತಾವರಣದಲ್ಲಿ ಅಂತೇಳಿ 10x5 ಮಾಡಿದ್ದೀನಿ ಸರ್. ಎಲ್ಲ ಕೇಸರ್ ವೆರೈಟಿ ಮತ್ತು ಎಲ್ಲ ನ್ಯಾಚುರಲ್ ಸರ್, ಅಂದರೆ ಏನೂ ಕೆಮಿಕಲ್ ಬಳಸಿಲ್ಲ ಈ ಭೂಮಿಯಲ್ಲಿ. ಎಷ್ಟು ಸ್ವಲ್ಪ ಸಾಯ್ತವೆ ಸರ್, ಯೂಶ್ವಲಿ ಕೆಮಿಕಲ್ ಹಾಕ್ತಿದ್ರೆ ನಾನು ಸೈಲಿ ಅಂತ ಬಿಟ್ಟಿದ್ದೀನಿ, ಎಷ್ಟು ಸಾಯ್ತವೆ ಸಾಯ್ತವೆ, ಸ್ಟ್ರಾಂಗ್ ಇದ್ದು ಬದುಕಿದ್ದೇವೆ ಸರ್, ಮತ್ತು ತಂದು ಹಸ್ತಾನೆ ಇದ್ದೀನಿ. ಸೊ ಈಗಿನ ಮಟ್ಟಿಗೆ ಟೋಟಲಿ 700 ಅಗಿ ಕೂತ್ಕೊಂಡಿದ್ದೆ ಸರ್, 700-11 ಇದೆ ಸರ್, 30 ಗುಂಟ ಇದೆ. ಸೊ ಹೊಂಡ ಇದೆಲ್ಲ, ಬಯೋಡೈಸ್ಟರ್ ಸಿಸ್ಟಮು ಇದೆಲ್ಲ, ಇದು ಎರಡು ತೊಟ್ಟಿ ಎಲ್ಲ ಸೇರಿ 1 ಎಕರೆ ಆಗುತ್ತೆ ಸರ್. ಪ್ಲಾಂಟೇಷನ್ 30 ಗುಂಟದಲ್ಲಿ 700 ಅಗಿ ಕೂತ್ಕೊಂಡು 10x5 ಸ್ಪೇಸಿಂಗ್ ಕೊಟ್ಟಿದ್ದೇನೆ ಸರ್. ಇದು ನಿಮಗೆ ಯಾವಾಗ ಫಲ ಕೊಡುತ್ತೆ? ಈ 3 ವರ್ಷ ಆಯ್ತು ಸರ್, ಒಂದಿಷ್ಟು ಗಿಡ ಲಾಸ್ಟ್ ಟೈಮ್ ಈ ವರ್ಷ ಭಾಳ ಫ್ಲವರಿಂಗ್ ಆಗಿತ್ತು ಸರ್, ಬಟ್ ಯಾವುದು ಕಾಯಿ ಕಚ್ಚಿಲ್ಲ ಸರ್ ಭಾಳ ಜಾಸ್ತಿ, ಎಲ್ಲ ಕಡೆ ಹಿಂಗೆ ಇದೆ ಆಲ್ಮೋಸ್ಟ್ ಕರ್ನಾಟಕ ತುಂಬಾ. ನಾನು ಎಲ್ಲ ಮ್ಯಾಂಗೋ ಗ್ರೂಪ್ ಅಂತಿದೆ ಸರ್, ಎಲ್ಲ ಎಲ್ಲ ನ್ಯೂಸ್ ಬಂದ್ಬೇಕಾರೆ ಎಲ್ಲ ಕಡೆ ಫೇಲ್ ಆದ್ರಾಗಿದ್ದಲ್ಲ, ಇದು ನಮ್ಮದು ಹಾಗೆ ಫೇಲ್ ಆಗಿದೆ ಸರ್, ಬಟ್ ಕಾಯಿ ಇದೆ ಸರ್ ಒಂದಿಷ್ಟು ಗಿಡಗಳಿದೆ, ಅಷ್ಟು ಮಟ್ಟಿಗೆ ಈಗ ಮಟ್ಟಿಗೆ ಸ್ವಲ್ಪ ಇದೆ ಸರ್ ಕಾಯಿ ಅಷ್ಟು. ಈಗ ನಮ್ಮ ಕೃಷಿ ಬಾಂಧವರಿಗೆ ಇಂಥ ಒಂದು ಸಂದರ್ಭದಲ್ಲಿ ಏನಂದರೆ ಮಳೆ ಇಲ್ಲ, ನೀರಿಲ್ಲ, ಇಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಮಳೆ ಅನ್ನೋದು ನಮ್ಮ ಕೈಲಂದ್ರೆ ಇಲ್ಲ ಸರ್, ಎಷ್ಟು ಸಾಧ್ಯ ಅಷ್ಟು ಭೂಮಿನ ನಾವು ಹೆಲ್ದಿ ಇಟ್ಕೊಂಡು ಬೆಳೆ ಕಾಪಾಡ್ಕೊಂಡು ಹೋದರೆ ಸ್ವಲ್ಪ ಮಟ್ಟಿಗೆ ನಮಗೆ ಕೈ ಆಸರೆ ಆಗುತ್ತೆ. ಇದು ದುಡ್ಡು ಮಾಡುವಂಥ ಕ್ಷೇತ್ರ ಅಂತರೂ ಅಲ್ಲ ಸರ್. ಸೊ ನಮ್ಮ ಆರೋಗ್ಯ, ನಮ್ಮ ಶ್ರಮ ಮತ್ತು ನಮ್ಮ ಸಂತೋಷ ಇದ್ದರೆ ಇಲ್ಲಿ ಇರಬೇಕು. ನಮ್ಮ ಜಮೀನು ಸಾಕಷ್ಟು ಇದೆ ಸರ್, ಒಂದು ಒಳ್ಳೆ ಹೋಪ್ ಮಳೆ ಆಗ್ಬೋದು, ನಾವು ಚೆನ್ನಾಗಿ ಕ್ರಾಪ್ ತೆಗೆದು ಒಳ್ಳೆ ಭವಿಷ್ಯ ಕಟ್ಕೋಬೇಕನ್ನೋ ಒಂದು ಆಶೆಯಿಂದ ಇಲ್ಲಿ ಮಾಡ್ತಾಯಿದ್ದೀನಿ ಸರ್. ಒಳ್ಳೆಯದು ಪ್ರಭುಗೌಡ ಪಾಟೀಲ್ ಅವರೇ, ನಿಮ್ಮ ಆಸೆ ಅಂತೆ ಒಳ್ಳೆ ಮಳೆ ಆಗಲಿ ಈ ಬಾರಿ, ಒಳ್ಳೆ ಬೆಳೆ ತೆಗಿರಿ. ಈ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದ್ದಕ್ಕೆ ವಂದನೆಗಳು, ನಮಸ್ಕಾರ. ತುಂಬ ಧನ್ಯವಾದಗಳು ಸರ್, ಥ್ಯಾಂಕ್ ಯು. ಜೇನು ಪರಿಹಾರ ಮಾಡಣ್ಣ ನೀನು, ರೈತಣ್ಣ ಫಲಪ್ರದವಾಗಣ್ಣ, ರೈತಣ್ಣ ಫಲಪ್ರದವಾಗಣ್ಣ. ಆತ್ಮೀಯ ರೈತ ಬಾಂಧವರೇ, ಇನ್ನು ಮುಂದೆ ಕೇಳಿ ಬಾಳೆ ಬೆಳೆಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಮಾಶಾಳ ಗ್ರಾಮದ ರೈತ ಮಹಿಳೆಯಾದ ರೇಖಾ ದೌಲಪ್ಪ ಅಕ್ಕಲ್ಕೋಟ್ ಅವರೊಂದಿಗೆ ಸಂದರ್ಶಕರು ಡಾಕ್ಟರ್ ಸೋಮಶೇಖರ್ ಎಸ್ ರೂಳಿ. ಮಣ್ಣಿನ ಮಗ ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಮತ್ತೆ ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಹಾರ್ದಿಕವಾದಂತಹ ಸ್ವಾಗತ. ಆತ್ಮೀಯರೇ, ರೇಖಾ ದೌಲಪ್ಪ ಅಕ್ಕಲ್ಕೋಟ್ ಅವರು ಮತ್ತೆ ಅವರ ಯಜಮಾನರು ಕೂಡಿ ಏನಂತಂದ್ರೆ ಸುಮಾರು 30 ಎಕರೆ ಜಮೀನನ್ನ ಲಾವಣಿ ತಗೊಂಡು ಬಾಳೆ ಬೆಳೆಯನ್ನ ಬೆಳೆದು ಅದನ್ನ ರಫ್ತು ಮಾಡುವಂತಹ ಮಟ್ಟಿಗೆ ಸಹಿತ ಅವರು ಬೆಳೆದು ಸಾಕಷ್ಟು ಅನುಭವವನ್ನ ಪಡ್ಕೊಂಡಿದ್ದಾರೆ ಮತ್ತು ಸಾಕಷ್ಟು ಆದಾಯವನ್ನು ಮಾಡ್ಕೊಂಡಿದ್ದಾರೆ. ಯಾವ ರೀತಿ ಅವರ ಒಂದು ಈ ಕೃಷಿ ಪ್ರಯಾಣ ಇಲ್ಲಿ ತನಕ ಬಂದಿದೆ ಅನ್ನೋದನ್ನ ರೇಖಾ ಅವರಿಂದ ನಾವು ಕೇಳೋಣ. ನಮಸ್ಕಾರ ರೇಖಾ ಅವರೇ. ನಮಸ್ಕಾರ. ತಮ್ಮ ಜೋಡಿ ಮಾತಾಡುವಂತಹ ಸಂದರ್ಭದೊಳಗೆ ತಾವು ಹೇಳಿದ್ರೆ ಕಳೆದ ಒಂದು 10-15 ವರ್ಷಗಳಿಂದ ನಾನು ಕೃಷಿ ಮಾಡ್ತಾ ಇದ್ದೀನಿ ಅನ್ನುವಂಥ ಮಾತು. ಒಂದು 10 ಎಕರೆ ಜಮೀನೊಳಗೆ ತಾವು ಒಕ್ಕಲ್ತನ ಶುರು ಮಾಡಿದ್ರಿ, ಮತ್ತೆ ಮುಂದೆ ಬಹಳ ಅಪರೂಪದ ಸಾಧನೆ ತಾವು ಮತ್ತೆ ತಮ್ಮ ಯಜಮಾನರು ಕೂಡಿಕೊಂಡು ಮಾಡಿದ್ದೀರಿ. ಇಲ್ಲಿ ತನಕ ಕಳೆದ 7-8 ವರ್ಷಗಳಲ್ಲಿ ಜಮೀನನ್ನ ಲಾವಣಿ ತಗೊಂಡು ಅದರೊಳಗೆ ಸಾಕಷ್ಟು ಬೆಳೆಯನ್ನ ಮಾಡಿದ್ದೀರಿ, ಸಾಕಷ್ಟು ಆದಾಯ ಪಡೆದಿವಿ ಅನ್ನುವಂಥ ಮಾತನ್ನ ತಾವು ಹೇಳ್ತಾ ಇದ್ದೀರಿ. ಇದೆಲ್ಲ ಹೆಂಗ್ ಶುರು ಆಯ್ತು? ಈಗ ತಾವು ತಮ್ಮ ಜಮೀನೊಳಗ ಏನೇನು ಕೃಷಿ ಮಾಡ್ತಾ ಇದ್ರಿ? ಪೈಲ ನಮ್ ಸ್ವಂತ ಹೊಲ್ದಾಗ್ರಿ ತೊಗರಿ ಮೇಲೋಡನೆ ಮಾಡ್ತಿದ್ರು, ಹತ್ತಿ ಐತ್ರಿ, ಶೇಂಗಾ ಹತ್ತಿ, ತರಕಾರಿ ಮಾಡ್ತಿದ್ದವ್ರಿ. ಈಗ ನೀರ್ ಕಡಿಮೆ ಬೀಳ್ತಾವ ಅಂತ ಹೇಳಕ್ಕೆ ನಾವ್ ಏನದ ಇವ್ 30 ಎಕರೆ ಹೊಲ ಇದಕ್ ಹಾಕೊಂಡಿದ್ದೇವೆ. ಅಂದ್ರೆ ನೀರಾವರಿ ಇದ್ದಿದ್ದಿಲ್ಲ ನಿಮ್ಮ ಹೊಲಕ್ಕೆ? ನೀರಾವರಿ ನೀರಾವರಿ ತೊಡೇದೇನ ಐತ್ರಿ, 4 ವರ್ಷದ ಮೇಲೆ ಮಾಡಿದವ್ರಿ ನಾವು ನೀರಾವರಿ. ಮುಂದೇನ ಬಾಳೆ ಸಿಗೋತ್ ಕಡಿಮೆ ಬೀಳನ ಕೊಳವೆ ಬಾವಿ ಮಾಡ್ಕೊಂಡಿದ್ದಾವ್ರಿ, ಅದ್ರ ಮುಖಾಂತರ ಬೋರಿನಿಂದ ಅದ್ರಲ್ಲಿ ಸಪ್ಲೈ ಮಾಡ್ತಿದ್ದವ್ರಿ, ಅದ್ರಲಿಂದ ಮಾಡ್ಕೋತ ಹೋದವ್ರಿ. ಇಷ್ಟ್ರ ಮೇಲೆ ಇದು ಆಗಲ್ಲ ತಿಳ್ಕೆ ನಾವು 30 ಎಕರೆ ಹೊಲ ಜಮೀನ್ ಗೌಡ್ರ ಪೈಕಿ ಬಂದಿತ್ತರಿ, ಅವ್ರ ನಾವು ಹೊಲ ಮಾಡ್ಕೋತ ಹೋದವ್ರಿ. ಅಂದ್ರೆ ಹೆಚ್ಚಿಗೆ ನಾವು ಶ್ರಮ ಪಟ್ರಿ ಆಗ್ತದ ನಂಗಾಗಿ ಏನು ಸಾಲ ಐತ್ರಿ ತೋಡೇರಿ, ಸಾಲ ತೀರ್ಲಾರ ಬಿಟ್ಟಾಗ ನಾವು ಅವ್ರದ್ 30 ಎಕರೆ ಮಾಡಿದವ್ರಿ. ಮುಂದ ಅಲ್ಲಿ ಮಾಡದ್ರೊಳಗ ಚಲೋ ಐತ್ರಿ ಒಕ್ಕಲ್ತನ. 30 ಎಕರೆ ಒಮ್ಮೆ ನೀವು ಲಾವಣಿ ಮೇಲೆ ತಗೊಂಡ್ರಿ? ಹ್ಞೂ. 30 ಎಕರೆದಾಗ ಏನ್ ಮೇಲಾಡನೆ ಮಾಡಿ ನೋಡ್ದವ್ರ ಪೈಲಾರಿ, ನಮ್ ಸಾಲ ತೀರ್ತದೇನೋ, ಇಲ್ಲಿ 10 ಎಕರೆ ಮೇಲೆ ಸಾಲ ತೀರಲ್ಲ ತಿಳ್ಕೆ ಒಂದ್ ನಿರ್ಧಾರ ಮಾಡಿದವ್ರು. ನಮ್ ಮನೆಯವ್ರು ಬಿ ಒಕ್ಕಲ್ತನ ಮಾಡ್ತಿರ್ರಿ ಪೈಲಾರಿ, ಎತ್ತುಗಳಿದ್ದವ್ರ ನಮ್ಮವ್ರಿ, ಎತ್ತುಗಳ ಮೇಲೆ ಇದು ಹಾಲಾರ್ ಬಿಟ್ಟಾಕ ಅವು ಎತ್ತುಗಳು ತೆಗೆದು ಟ್ರ್ಯಾಕ್ಟರ್ ತಗೊಂಡ್ರಿ, 5 ಲಕ್ಷ ಕೊಟ್ರಿ ಆ ಟ್ರ್ಯಾಕ್ಟರ್ ಕಂತೆಲ್ಲ ಮುಟ್ಟಿಸಿ ಈಗ ಇದ್ರ ಮೇಲೆ ಮಾಡ್ಕೋತ ಹೊಂಟಿದವ್ರಿ. ಅಂದ್ರೆ ಟ್ರ್ಯಾಕ್ಟರ್ ಎಲ್ಲಾ ಕೆಲಸಗಳನ್ನು ಒಕ್ಕಲ್ತನ ಎಲ್ಲ ಬಿತ್ತಣಕ ಆತಾವ್ರಿ, ನೇಗಲ್ ಹೊಡಿತಾರ್ರಿ ಎಲ್ಲ ಗಳ್ಯಾಗಾಡಿ ಅದ್ರಲ್ಲೇ ಮಾಡ್ಲಿಕತ್ತಾರ್ರಿ. ಅಂದ್ರ ಕಡಿಮೆ ಇದು ಹೊತ್ತವಲ್ರಿ ಅದಕ್ಕಾಗಿ ಮಾಡ್ಲಿಕತ್ತಾರ್ರಿ. ಅಂದ್ರೆ ಕೂಲಿ ಕೆಲಸ ಸಹಿತ ಕಡಿಮೆ ಆಗ್ತದ? ಕಡಿಮೆ ಆಗ್ತದ ಹೇಳ್ರಿ. ಈಗೇನು ಮೊದ್ಲ ನೀವು ಬೆಳೀತಾ ಇದ್ರಿ 10 ಎಕರೆ ಜಮೀನ್ದೊಳಗ ತೊಗರಿ ಅಂತವಿಂತವೇನ್ರಿ, ಅಷ್ಟು ನಿಮಗ ಅನುಕೂಲ ಆಗ್ಲಿಲ್ಲ? ಅನುಕೂಲ ಅಲ್ಲಾರ ಬಿಟ್ಟಾಕ ಅದಕ್ಕೆ ನೀವು ಲಾವಣಿ ತಗೊಳ್ರಿ. ಲಾವಣಿ 30 ಎಕರೆದೊಳಗ ಏನೇನು ಮಾಡಿದ್ರಿ? ಬಾಳೆ ಬೆಳೆ ಮಾಡಿದೀವಿ ಅಂತ ಹೇಳಿದ್ರಿ, ಯಾವ ರೀತಿ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಹೇಳ್ತೀರಿ? 25 ಎಕರೆ ಬಾಳೆನ ಹೆಚ್ಚಿದವ್ರಿ. 25 ಎಕರೆ ಹ್ಞೂ ಬಾಳೆ ಹೆಚ್ಚಿದವ್ರ ಅದ್ರದ್ದು ಮಾಹಿತಿ ಮಾಡ್ಕೊತ ಎಲ್ಲಾ ಕಡೆ ಫೋನ್ ಹಚ್ಚೋದ್ರ ಕಾಂಟ್ಯಾಕ್ಟ್ ಮೇಲೆ ಇರ್ತಿರ್ರಿ, ಅಂದ್ರೆ ಎಲ್ಲಾ ಕಡೆ ಪರಿಚಯ ಮಾಡ್ಕೊತಿರ್ರಿ. ಹಿಂಗ ಅಣ್ಣವ್ರ ಕಡೆ ಹಿಂಗ ಎಲ್ಲಾ ಕಡೆ ಮಾಡ್ಕೊಂಡು ಕೃಷಿ ಹೊಂಡ ಮಾಡಿದ್ರಿ. ಬೋರೆಲ್ನಿಂದ ಅಂದ್ರ ಕಡಿಮೆ ನೀರ್ ಹೋತಾವ್ರಿ. ರೇಖಾವ್ರಿ, ತಾವು ಹೇಳಿದ್ರಿ ಕೃಷಿ ಹೊಂಡನೂ ಮಾಡ್ಕೊಂಡಿರಿ ಅಂತ ಹೇಳಿ, ಅದು ಏನು ಒಂದ್ ಸಣ್ಣ ಕೃಷಿ ಹೊಂಡ ಮಾಡ್ಕೊಂಡಿರಿ? ಕೃಷಿ ಹೊಂಡ ಏನು ಅಲ್ಲಿಂದ ನಿಮಗೆ ನೀರ್ ಸಿಗ್ತಾ ಇತ್ತು ಅಂದ್ರೆ ಹಳದ ನೀರ್ ಏನಾದ್ರು ಸಿಗ್ತಿತ್ತು? ಹಳದ ನೀರ್ ಅದ್ರಾಗ ಸಪ್ಲೈ ಮಾಡ್ಕೊಂಡು ಈ ಕಡೆ ಮಾಡಿ ಅದನ್ನ ಬಳಸೋದಕ್ಕೆ ಶುರು ಮಾಡಿದ್ರಿ. ಈಗ 25 ಎಕರೆ ಬಾಳೆ ಒಮ್ಮೆ ಹಚ್ಚಿದ್ರಿ ಅಥವಾ? ಇಲ್ರಿ, 5,000-10,000 ಹಿಂಗ ಹಚ್ಕೋತ ಬಂದಿದ್ದವ್ರು, ಒಂದೊಂದು ಮುಗ್ದಂಗ ಹಿಂಗ ತಗೊಂಡಿದ. ಹೌದಾ? ಈ ಸಸಿ ಅದೆಲ್ಲ ಎಲ್ಲಿಂದ ತಂದ್ರಿ? ಇದು ಬೆಂಗಳೂರಿಂದ ತರಿಸ್ತಾರ. ಹೌದಾ? ಈಗ ಯಾವಾಗಿಂದ ಶುರು ಮಾಡಿದ್ದು ನೀವು ಬಾಳೆ ಬೇಸಾಯ? ಇಲ್ಲಿ 7 ವರ್ಷ ಐತ್ರಿ ಚಾಲು. 7 ವರ್ಷ ಆಯ್ತು. ಈಗ ಸಂಪೂರ್ಣ 25 ಎಕರೆ ಜಮೀನೊಳಗ ಬಾಳೆ ಬಾಳೆ ಅದಾರಿ. ಒಂದ್ 5 ಎಕರೆ ಕಬ್ಬು ಮಾಡಿದವ್ರಿ, ತರಕಾರಿ ಮಾಡಿದವ್ರಿ ಒಂದ್ 5 ಎಕರೆ, ಮತ್ತ ಹೂವ ಹಚ್ಚಿದವ್ರಿ, ಸೇವಂತಿ ಹೂವ, ಚೆಂಡು ಹೂವ ರೀ, ತರಕಾರಿ ಹೂ ಎಲ್ಲಾ ಬೆಳಿತಾರಿ, ಬದ್ನೆ ಗಿಡ ರೀ, ಆಯ್ತು ಟಮಾಟ್ರಿ, ಒಂದ್ ಶೇಂಗಾ ಹಾಕಿದವ್ರಿ,

ಹತ್ತೆ ಎಕರ್ ಮೇಲೆ ನಮ್ದು ಇದು ಆಗಲ್ಲ ತಿಳ್ಕೆ, 30 ಎಕರ್ ಮಾಡಿ ನೋಡ್ಬೇಕು. ಮೂವತ್ತೆಕರೆ ಅಂದ್ರೆ ಬಹಳ ದೊಡ್ಡದ ಜಮೀನ್ ಆಯ್ತು ಸಾಕು. ಅವ್ರು ಒಂದು 10 ಎಕರೆ ಕೊಡ್ರಿ, ನಾವು 10 ಎಕರೆದೊಳಗೆ ಸಾಕು ಮಾಡ್ತೀವಿ ಅನ್ನುವಂಥದ್ದೇ ಎಂದು ವಿಚಾರ ಬರ್ಲಿಲ್ಲ. ನಾವು ಅಕಸ್ಮಾತ್ ಏನು ಆಗ್ಲಿಲ್ಲ ಅಂತಂದ್ರೆ ಹೆಂಗ್ ಮಾಡೋದು ಅನ್ನುವಂಥದ್ದು ಏನಾದ್ರೂ ಆತಂಕ ಮೊದ್ಲ ಭಯ ಏನಾದ್ರೂ ಇತ್ತ ನೀವು ಲಾವಣಿ ತಗೊಳಕ್ಕಿಂತ ಮೊದ್ಲ? ಪೈಲ ಇತ್ರಿ. ಈಗ ನಮ್ಮ ಮನೆಯವರು ಮಾಡ್ತಂದ್ರಿ 30 ಎಕರೆ ಅಲ್ಲ ರೀ. ಆಳ ನಾವೊಂದವ್ರಿ 30 ಎಕರೆ ಒಮ್ಮೆ ಮಾಡ್ದವ್, ಇಬ್ರೇ ದುಡಿಯವ್ರ ಇದ್ದವ್ರಿ, ಹೆಂಗ್ ಮಾಡೋದತ್ತಂದವ್ರಿ ಚಿಂತೆ ಆಗಿತ್ರಿ. ಆಮೇಲೆ ಇವ್ರ ಅಂದ್ರಿ ಇರ್ಲಾಕ್ ನೋಡಮ್ ಮಾಡಿ ನೋಡಮ್, ಇದು ನಮ್ಗ ಸಕ್ಸಸ್ ಆಯ್ತಂದ್ರ ಮುಂದ್ ಮಾಡ್ಕೋತ ಹೋಗನ್ಮ, ಇಲ್ಲಾಂದ್ರ 3 ವರ್ಷ ಮಾತಿರ್ತದ್ರದು ಬಿಡಮತ್ ಹಿಂಗಂದ್ರಿ. ಮಾಡಿ ನೋಡ್ದವ್ರ ನಮ್ಗ ಚಲೋನೆ ಆಯ್ತ್ರಿ, ವರ್ಷ ವರ್ಷ ಚಲೋನೆ ಆಯ್ತು. ಸುರು 3 ವರ್ಷ ನಮ್ಗ ಲಾಸ್ ಆಗಿತ್ರಿ, ಮುಂದ್ ಮಾಡ್ಕೋತ ಹೋದವ್ರಿ ಚಲೋನೆ ಆಗ್ಯಾದ್ರಿ. ಈಗ ಅದ್ರ ಮೇಲೆ ಮಾಡ್ಕೋತ ಹೊಂಟಿದವ್ರಿ. ಈಗ ನೀವು ನಿಮ್ಮ ಯಜಮಾನರಿಗೆ ಸಲಹೆ ಸೂಚನೆ ಯಾಕಪ್ಪ ಅಂತಂದ್ರ ಗೃಹ ಮಂತ್ರಿಗಳ ತಾವು ಮನೆ ಒಳಗ ಅಂದ್ರೆ ಯಾವ ರೀತಿ ಪ್ಲಾನ್ ಮಾಡ್ಬೇಕು ನಮ್ಮ ಒಕ್ಕಲ್ತನ, ಯಾರನ್ನ ನಾವು ಸಂಪರ್ಕ ಮಾಡಿದ್ರೆ ನಮಗೆ ಸರಿಯಾದಂತಹ ಒಂದು ಮಾರ್ಗ ಸಿಗ್ತದ ಅಂತ ಹೇಳಿ ಯಾವತ್ತಾದ್ರೂ ನಿಮ್ಮ ಅಂದ್ರ ಈ ಬಗ್ಗೆ. ಈಗ ನೀವು ಬಾಳೆ ಮಾರ್ಕೆಟ್ ಮಾಡ್ಬೇಕಾದ ಸಂದರ್ಭದೊಳಗ ಅಂದ್ರೆ ಬಾಳೆ ಬೆಳೆಯೋಣ ಅಂತ ನಿಮ್ಮ ಹೇಳ್ತಾರಲ್ಲ, ಅವಾಗ ನೀವು ಅವರಿಗೆ ಕೇಳಿರೇನ್ರಿ ಯಾರಿಗೆ ಮಾರಾಟ ಮಾಡ್ತಾ ಇದ್ದೀರಿ, ಅವ್ರು ಯಾವಾಗ ಬರ್ತಾರೆ, ಇಂಥವೆಲ್ಲ ಯೋಚನೆ ಸಲಹೆ ಸೂಚನೆಗಳನ್ನ ನೀವು ನಿಮ್ಮ ಯಜಮಾನರ ಜೊತೆ ಕೂತು ವಿಚಾರ ವಿನಿಮಯ ಮಾಡ್ತಾ? ಅವ್ರು ಇಬ್ರು ಚರ್ಚೆ ಮಾಡೇ ಮುಂದಿನ ಕೆಲಸ ಮಾಡ್ತಾವ್ರಿ. ಅವಾಗನು ಅಂದ್ರ ಲಾಸ್ ಆಗ್ತದೇನ್ರಿ ನೋಡ್ರಿ, ಹಿಂಗ ಇಬ್ರು ಮಾತಾಡ್ಕೊತಾವ್ರಿ. ಇಬ್ರು ಚರ್ಚೆ ಮಾಡ್ದವಂದ್ರೆ ಮುಂದಿದು ಆಗಲ್ಲಲ್ರಿ, ಅದಕ್ಕ ಇಬ್ರುನೇ ಮಾತಾಡ್ಕೊಂಡು ಮುಂದಿನ ಸೂಚನಾ ತಗೊಂಡ್ ಮಾಡ್ತಾರ. ಅಂದ್ರೆ ಬಾಳೆ ನಿಮ್ಮ ಬಾಳನ ಬೆಳಗ್ಗೆದ ಅಂತ ಹೇಳ್ತಾರೆ. ಹೌದ್ರಿ, ನಮ್ ಬಾಳ ಬೆಳಗ್ಗೆದ್ರ ಅದೇರಿ. ನಿಮ್ಮನ್ ನೋಡ್ಕೊಂಡು ಮತ್ ಬೇರೆಯವ್ರು ಮಾಡದಂತ? ಹೌದ್ರಿ, ಮಾಡ್ತಾರ ಅವ್ರು, ಸುತ್ತಿನವ್ರು ಮಾಡ್ಲಿಗತ್ತಾರ ನಮ್ಮನ್ನ ನೋಡ್ರಿ ಮಾಡ್ತಾ ಇದ್ದಾರೆ. ಈಗ ಬಾಳೆಹಣ್ಣಂತೂ ಬೇಕೇ ಬೇಕಾದಂತದ್ದು, ಯಾವತ್ತು ಲೋಕಲ್ ಮಾರ್ಕೆಟ್ಗೂ ಬೇಕು ಹೊರಗೂ ಬೇಕು. ಮತ್ ಯಾವಾಗಾದ್ರೂ ಹಿಂಗ ಡಿಮ್ಯಾಂಡ್ ಕಡಿಮೆ ಆಗ್ಯದ, ರೇಟ್ ಕಡಿಮೆ ಬಂದದ ಅನ್ನುವಂಥದ್ ಏನಾರ ಅದ ನಿಮ್ಗ? ಕಡಿಮೆ ಬಂದಿತ್ರಿ, ನಮ್ದು 7,000 ಆಗಿ ಕೂತಿವ್ರಿ ಬಾಳೆವ್ರಿ. ಮುಂದ 27.5 ಲಕ್ಷಕ್ಕ ಮುಗ್ದಿತ್ರಿ, ಮುಂಡಾಗುತ್ತಾರಲ್ರಿ ಮುಗ್ದಿತ್ರಿ. ಮುಗ್ಯಾನ ಅದು ಕಾಯಿಸಿ ಹಿಳ್ಕೊತ್ ಬತ್ರಿ, ಅವಾಗ ನಮ್ಗ ಬಹಳ ಟೆನ್ಷನ್ ಆಗಿತ್ರಿ. ಅದು ಹೆಂಗ್ ಮಾಡ್ಬೇಕು ಅಂತ ಹೇಳಿ ಮುಂದ ಅವ್ರಿಗೆ ಏನಂದ್ರೆ ಇದ್ರ ಮೇಲೆ ಕೊಟ್ಟವ್ರಿ ನಾವು ಕಾಟ ಲೆಕ್ಕ ರೀ. ಅದ್ ತಗೊಂಡ್ರು ಅದನ್ನು ಅಂದ್ರೆ 10 ಲಕ್ಷ ರೂಪಾಯಿ ಲಾಭ ತಗೊಂಡಿದವ್ರು ಅದ್ರೊಳಗ, ಅದ್ರ ಮುಖಾಂತರ ಲಾಭ ತಗೊಂಡಿದವ್ರಿ. ಬಾಳೆ ಯಾವ್ದು ನಮಗ್ ಬಾಳ ಬೆಳಗ್ಗೆದ್ರ ಅದು ಲಾಸ್ ಮಾಡಿಲ್ರಿ. ಅಡ್ಡಿಲ್ಲ. ಈಗ ಮಾರಾಟ ಮಾಡುವಾಗ ನೀವೇ ಚೌಕಾಶಿ ಮಾಡ್ತಿರೋ ನಿಮ್ ಯಜಮಾನರ ಚೌಕಾಶಿ ಮಾಡ್ತಾರ? ನಾವು ಜೊತೆಗೆ ನಮ್ಮನೆಯವ್ರು ಮಾಡ್ತಾರೆ. ನೀವೇನ? ನಾವು ಅವ್ರ ಸಂಗಾಟ ಇರ್ತಾವಲ್ರಿ, ಆಟ್ರದಾಗೆ ತಿಳ್ಕೊತಾವ್ರಿ ಅದು ಹ್ಯಾಂಗ ಮಾಡ್ಬೇಕು ಏನನ್ನಾದ್ರು. ರೇಖಾ ಅವರೇ, ಬಾಳೆಯನ್ನಂತೂ ನೆಚ್ಚಿ ತಾವು ಸಾಕಷ್ಟು ಯಶಸ್ಸನ್ನ ಗಳಿಸಿರಿ. ಮುಂದಿನ ದಿನಗಳಲ್ಲಿ ಮತ್ತೆ ಬಾಳೆಯನ್ನೇ ಮುಂದುವರೆಸಿಕೊಂಡು ಹೋಗ್ಬೇಕು ಅಂತದನೋ, ಅಥವಾ ಇದನ್ನೇ ವಿಸ್ತಾರ ಮಾಡಿ ಬೇರೆ ಬೇರೆ ಬೆಳೆಗಳನ್ನ ಸಹಿತ ನಾವು ನಮ್ಮ ತೋಟದೊಳಗೆ ಬೆಳಿಬಹುದಪ್ಪ, ಆಮೇಲೆ ಇನ್ನೂ ಹೆಚ್ಚು ವಿಸ್ತಾರವಾದಂತಹ ಜಮೀನಿನೊಳಗೆ ನಾವು ಕೃಷಿ ಮಾಡಬಹುದು ಅನ್ನುವಂತ ಒಂದು ವಿಚಾರ ಏನಾದ್ರೆ ಅದನ್ನು ತಮಗೆ? ನಾವು ಹೆಚ್ಚಂದ್ರ ಬಾಳಿಗೆ ಸಪೋರ್ಟ್ ಕೊಡ್ತಾವ್ರಿ, ಬಾಳಿನೇ ಇದ್ರು ಅದೇ ಗ್ಯಾರಂಟಿ ಬೆಳೆ. ಗ್ಯಾರಂಟಿ ಬೆಳೆ ರೀ. ಈಗ ಮಳಿ ಕಡಿಮೆ ಆಗ್ಯದ ತಿಳ್ಕೆ ಒಂದ್ಯಾರು ಕಡಿಮೆ ಮಾಡಿದವ್ರು ಬಾಳಿ ಹಚ್ಚೋದ್ರಿ. ಈಗ ಹೂವ ಹಚ್ಚಿದವ್ರಿ, ತರಕಾರಿ ಮಾಡ್ಲಿಕ್ಕಿದವ್ರು ಮಾತ್ರ, ಈಗೊಂದ್ ತೊಡೆ ಕಬ್ಬು ಹಚ್ಚಿದವ್ರು ಮಾತ್ರ. ಅಂದ್ರ ನೀರ್ ಹೆಚ್ಚಬೇಕ್ರಿ ಬಾಳೆಗ್ರಿ. ಕೊರತೆ ಅಂತೂ ತಮಗೆ ಅನ್ಸೋದಿಲ್ಲ. ಈಗ ಒಂದ್ಯಾರು ಕಡಿಮೆ ಆಗ್ಯದಲ್ರಿ, ಮಳಿ ಕಡಿಮೆ ಆಗ್ರಿ, ಮಳಿ ಚಲೋ ಆಯ್ತಪ್ಪ ಅಂತಾರೆ, ನೀರಿನ ಸಮಸ್ಯೆ ಇರ್ಲಿ. ನಾವು 30 ಎಕರೆ ಎಲ್ಲ ಬಾಳೆ ಹಚ್ಚರ್ನು ಲಾಭ ತಗೋತಾವ್ರ ಅದ್ರೊಳಗ. ರೇಖಾ ಅವ್ರ, ಈಗ ತಮ್ಮ ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತಂದ್ರೆ, ಅನುಭವಗಳನ್ನ ಕೇಳ್ಕೊಬೇಕು ಅಂತಂದ್ರೆ, ಯಾರಾದ್ರೂ ಫೋನ್ ಮಾಡೋರು ಇದ್ರು ಅಂತಂದ್ರೆ ಅವ್ರಿಗೆ ನಂಬರ್ ಹೇಳ್ತೀರಿ ತಮ್ಮ ಯಜಮಾನರದು? 9531415197 ಆದ್ಮೇಲೆ ರೇಖಾ ಅವರು ತಮ್ಮ ಯಜಮಾನರಾದ ದೌಲಪ್ಪ ಅವರ ನಂಬರ್ ಅನ್ನ ಕೊಟ್ಟಿದ್ದಾರೆ. ಆ ನಂಬರ್ ಅನ್ನ ನಾನು ಮತ್ತೊಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9535415197 ಈ ನಂಬರ್ ನ ಸಂಪರ್ಕ ಮಾಡಿ ಯಾವ ರೀತಿ ವಿಶೇಷವಾಗಿ ಬಾಳೆಯ ರಫ್ತು ವಿಚಾರವಾಗಿ ತಾವು ಅವರ ಅನುಭವಗಳನ್ನ ಕೇಳ್ಕೊಳ್ಬಹುದು. ಒಳ್ಳೆಯದು ರೇಖಾ ದೌಲಪ್ಪ ಅಕ್ಕಲ್ಕೋಟ ಅವರೇ, ಬಹಳ ಸಂತೋಷ ಆಯ್ತು ತಮ್ಮ ಜೊತೆಗೆ ಮಾತಾಡಿ ತಮ್ಮ ಅನುಭವಗಳನ್ನ ಕೇಳಿ. ಬಾಳೆ ಯಾವ ರೀತಿ ತಮ್ಮ ಬಾಳಿಗೆ ಆಸರೆಯಾಗಿ ತಮ್ಮ ಬಾಳನ್ನ ಬೆಳಗಿದೆ ಅನ್ನುವಂತಹ ಒಂದು ವಿಚಾರದ ಬಗ್ಗೆ ತಮ್ಮ ಅನುಭವಗಳನ್ನ ಹೇಳಿದ್ದೀರಿ. ಅದೇ ರೀತಿಯಾಗಿ ಉಳಿದ ರೈತರ ಬದುಕನ್ನು ಸಹಿತ ಬದಲಿಸುವಂತಹ ಒಂದು ಸಾಮರ್ಥ್ಯ ಈ ಬಾಳೆಗಿದೆ. ಅಂದ್ರೆ ನಾವ್ ಏನು ಮಾಡ್ತೀವಿ ಕೆಲಸ, ಅದನ್ನ ಶ್ರದ್ಧೆಯಿಂದ ಕಟಿಬದ್ಧರಾಗಿ ಮಾಡಿದ್ರೆ ಯಶಸ್ಸು ಸಿಕ್ಕೇ ಸಿಗ್ತದೆ ಅನ್ನುವಂತಹ ಒಂದು ವಿಚಾರಕ್ಕೆ ತಾವೇ ಸಾಕ್ಷಿಯಾಗಿದ್ದೀರಿ. ನಮ್ಮ ಎಲ್ಲ ರೈತರ ಜೊತೆಗೆ, ವಿಶೇಷವಾಗಿ ರೈತ ಮಹಿಳೆಯರ ಜೊತೆಗೆ, ಯುವ ರೈತರಿಗೆ ತಮ್ಮ ಅನುಭವಗಳನ್ನ ಏನು ಇಲ್ಲಿ ತನಕ ಹಂಚಿಕೊಂಡಿದ್ದೀರಿ, ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆತ್ಮೀಯ ಕೇಳುವರೆ, ಇದುವರೆಗೆ ಬಾಳೆ ಬೆಳೆಯಲ್ಲಿನ ಅನುಭವ ಕುರಿತು ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ್ ತಾಲೂಕಿನ ಮಾಶಾಳ ಗ್ರಾಮದ ರೈತ ಮಹಿಳೆಯಾದ ರೇಖಾ ದೌಲಪ್ ಅಕ್ಕಲ್